ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ಲಾಭ ಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂಕಷ್ಟದ ಕೊಡುಗು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ರೈತ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೇಳಲಿದ್ದೀರಿ, ಬಿದಿರು ಉತ್ಪನ್ನಗಳನ್ನು ಮೌಲ್ಯವರ್ಧನೆಗೊಳಿಸುತ್ತಿರುವ ರೇಣಪ್ಪ ಇಡಗೂಡ್ ಹಾಗೂ ಅವರ ಪತ್ನಿ ಗಿರಿಜಾ ರೇಣಪ್ಪ ಇಡಗೂಡ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರೇಣಪ್ಪ ಸೋಮಣ್ಣ ಇಡಗೂಡ್ ಹಾಗೂ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಿರಿಜಾ ರೇಣಪ್ಪ ಇಡಗೂಡ್ ಇದ್ದಾರೆ. ಇವರು ಮುಖ್ಯವಾಗಿ ಬಿದಿರನ್ನು ಉಪಯೋಗಿಸಿ ಅನೇಕ ವಸ್ತುಗಳನ್ನು ತಯಾರು ಮಾಡ್ತಾರೆ. ಅಂದರೆ ಮರ ಆಗ್ಬೋದು, ಬುಟ್ಟಿ ಆಗ್ಬೋದು, ಮೀನು ಹಿಡಿಯುವಂಥದ್ದು, ಏಡಿ ಹಿಡಿಯುವಂಥ ಬುಟ್ಟಿಯನ್ನು ತಯಾರು ಮಾಡೋದು, ಮತ್ತು ಸಂಡಿಗೆ ಒಣಗಿಸ್ಲಿಕ್ಕೆ, ಹೋಳಿಗೆ ಹಾಕಲಿಕ್ಕೆ, ಮತ್ತು ಮಣ್ಣನ್ನು ತುಂಬಲಿಕ್ಕೆ ಬೇಕಾದಂಥ ಬುಟ್ಟಿ, ಇಂಥವೆಲ್ಲನೂ ಏನೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಇದು ಬಿದಿರು ಉತ್ಪನ್ನವನ್ನು ಮೌಲ್ಯವರ್ಧನೆಗೊಳಿಸುವಂಥ ಕೆಲಸ. ಇವರು ಬಿದಿರನ್ನು ಕೊಂಡ್ಕೊಂಡ್ಬಂದು ಅಲ್ಲಿ ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡುವಂಥವ್ರು. ಅವರ ಅನುಭವವನ್ನು ಈಗ ಕೇಳೋಣ. ಇಬ್ಬರಿಗೂ, ರೇಣಪ್ಪ ಹಾಗೂ ಗಿರಿಜಾ, ನಿಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈಗ ಪ್ರಮುಖವಾಗಿ ಇಂಥ ಒಂದು ಬಿದಿರನ್ನು ಅವಲಂಬಿಸಿ ಬದುಕನ್ನು ಕಟ್ಕೊಳ್ಳೋದಿದೆಯಲ್ಲ, ಬಹಳ ಮುಖ್ಯವಾದದ್ದು. ಈ ಬಿದಿರನ್ನು ನಂಬಿ ನೀವು ಬದುಕ್ತಾ ಇದ್ದಿದ್ದು ಎಷ್ಟು ವರ್ಷದಿಂದ? ನಾವು ರೀ ಅಜ್ಜ ಅಜ್ಜ ಕಾಲದನ್ನು ಇದು ಮಾಡೇ ಬದುಕ ಇದ್ರಿ. ಅಜ್ಜರು ಇದನ್ನ ಬದುಕ್ತಿದ್ರು. ಅವ್ವ ಅಪ್ಪ ಅವರು ಮಾಡಿದ್ರಿ ಇದೇ ದಂಧೆನೆ. ಹೌದಾ? ನಮ್ದಾದ್ರೂ ಅಷ್ಟೇ, ಅಪ್ಪನ ಕಾಲದಿಂದ ನಾವು ಇದೇ ದಂಧೆದಲ್ಲಿ ಮಾಡ್ತಾ ಬಂದಿದ್ರು. ಈಗ ಹಳ್ಳಿಗೆ ಬಿಟ್ಟು ಬಿಟ್ಟೇವ್ರಿ. ಈಗ ಎಲ್ಲ ಇಲ್ಲೇ ಬಂದು ಹೋಯ್ತಾರಿ. ಮೊದ್ಲು ನಮ್ಗೆ ಮಾಲ ಫೀಲ್ ಆಗೋದಿಲ್ಲರಿ. ಈಗ ಏನೋ ಒಂದು ಎರಡು ಆಗ್ತಾವ್ರಿ, ಇಲ್ಲೇ ಬಾಗಲ್ದಾಗ ಹೋಗ್ತಾವ್ರಿ, ಇಲ್ಲ ತುಂಬಿಸೋತಾರ್ರಿ, ತುಂಬಿಸೋರಿಗೆ ಕೊಡ್ತೇವ್ರಿ. ಅವ್ರಿಗೂ ತುಂಬಿಸೋರಿಗೆ ಅಡ್ಡ ದುಡ್ಡಿಗೆ ಕೊಡೋದ್ರಿ. ಮನೆ ಬಾಗಲ್ದಾಗ ಬಂದ್ರೆ ಏನೋ ಒಂದು 4 ದುಡ್ಡು, ಒಂದು 2 ರೂಪಾಯಿ ಜಾಸ್ತಿ ಸಿಗ್ತಾವ್ರಿ. ಮುಂಡಗೋಡ್ ತಾಲೂಕಿನ ಮಳಿಗೆ ಗ್ರಾಮಕ್ಕೆ ಬಂದ್ರಲ್ಲ, ಎಷ್ಟು ವರ್ಷ ಆಯ್ತು ಬಂದವ್ರು? ನಮ್ಮ ಅಪ್ಪರು ಹುಡುಗ ಪಾರ್ಟಿ ಇದ್ದಾವಾಗ ಇಲ್ಲಿ ಬಂದಿದ್ರಂತ್ರಿ. ಹುಡುಗ ಪಾರ್ಟಿ ಇದ್ದಾವ ಇನ್ನು ಇಲ್ಲಿ ಬಂದ ಮದುವೆ ಆಗ್ಯಾರಂತ್ರಿ ಅವ್ರು. ಅವ ಬಂದಿಲ್ಲ, ಜಮೀನು ಗಿಮೀನು ಒಂದಿಟ್ಟು ಇದ್ ಮಾಡ್ಕೊಂಡು ಇದ್ರಿ ಇಲ್ಲಿ. ಬಿದಿರಿನಲ್ಲಿ ನಿಮ್ಮ ಅಪ್ಪರು ಏನೇನು ಮಾಡ್ತಿದ್ರು ಅವಾಗ? ಎಲ್ಲ ಮಾಡ್ತಿದ್ರು. ಈಗ ನಾ ಹೇಳಿದ್ ನೋಡ್ರಿ, ಏಡಿ ಕುಣಿ ಮಾಡ್ತಿದ್ರು, ಮರ ಬುಟ್ಟಿ ಸಾಣಿಗೆ, ಅಲ್ಲಿಂದ ಈ ಚಾಪಿ ಭತ್ತ ಕಟ್ಟೋ ಕಣಜ ಈಗಂತೂ ಬಂದಾಗ ಬಿಡ್ರಿ. ಭತ್ತ ಮೊದ್ಲೇ ಭತ್ತ ಕಟ್ಟೋ ಕಣಜ ಮಾಡ್ತಿದ್ದೀರಿ, ಅವು ಭಾಳ ಫೀಲ್ ಆಗ್ತಿತ್ತು. ಈಗಂತೂ ಒಬ್ರು ತಗೊಳೋದೇ ಇಲ್ರಿ, ಬಂದಾಗ್ಬಿಟ್ಟವ್ರಿ. ಗಿರಿಜಾ ಅವ್ರು ಇಲ್ಲಿ ಬಂದು ಕಲ್ತಿದ್ದು ತವ್ರ ಮನೆಯಲ್ಲೇ ಕಲ್ತಿದ್ರು? ಅಲ್ಲೇ ಕಲ್ತಿದ್ರು, ತವ್ರ ಮನೆಯಲ್ಲೇ ಅವ್ರ ಅಪ್ಪ ಅವರು ಕಲ್ಸಿದ್ರು. ನಿಮಗೆ ಸಂಬಂಧ ಅವ್ರ ಮುಂಚೆ ಅಕ್ಕನ ಮಗಳಾಗ್ಬೇಕ್ರಿ? ಇವ್ರನ್ನೇ ಮದುವೆ ಹೋಗ್ಕೊಂಡು ಗುರಿ ಇತ್ತ ನಿಮಗೆ? ನಮ್ಮ ತಾಯಿಯವ್ರು ಹೇಳಿ ತೀರ್ಕೊಂಡಿದ್ದರು. ಮನಸ್ಸಿತ್ತು ನಿಮಗೂ? ಹಾ, ಮನಸ್ಸಿತ್ತು. ಗಿರಿಜಾ ಅವ್ರು, ನೀವು ಕೂಡ ಸೋದರ ಮಾವನ ಮದುವೆ ಏನು ಖುಷಿ ಐತಾ? ಹೌದ್ರಿ, ಖುಷಿ ಇತ್ತರಿ. ಮದುವೆಕ್ಕಿಂತ ಮುಂಚೆನೂ ಖುಷಿ ಇತ್ತ? ಹೌದ್ರಿ. ಹೌದಾ? ನೀವು ನಿಮ್ಮ ತಂದೆ ತಾಯಿಗಳಿಂದ ಏನೇನ್ ಕಲ್ತ್ರಿ ಬಿದಿರ್ನಲ್ಲಿ? ಬಿದಿರ್ನಲ್ಲಿ ಮರ ಮಾಡೋದ್ರಿ, ಆಮೇಲೆ ಡಬ್ಬಿ ಒಡೆಯೋದು ಎಲ್ಲ ಕಲ್ಸಿದಾರೆ. ಡಬ್ಬಿ ಒಡೆಯೋದು ಅಂದ್ರೆ ಏನು? ಅದು ಇಟೆಗಳ ಇರ್ತೈತಲ್ರಿ, ಅದು ಒಡೆಯೋದು, ಬಿದಿರು ಮಾಡಿ ಅದು ಸೀಳೋದ್ರಿ, ಎಲ್ಲ ಕಲ್ಸಿದಾರೆ. ಈಗ ಬಿದಿರು ಅಂದ್ರೆ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಹಿಂಗೆ ಇರ್ಬೇಕು, ಅದು ಬಿದಿರು ನೀಟವಾಗಿ ಇರ್ಬೇಕು, ಇಷ್ಟು ಅಂದ್ರೆ ಕಟಾವ್ ಮಾಡಿ ಇಷ್ಟು ದಿನದ್ದಾಗಿರ್ಬೇಕು, ತೀರಾ ಹಳೇದು ಆಗಿರ್ಬಾರ್ದು, ಹಂಗೇನ್ರಿ ಇರುತ್ತ? ಹೌದ್ರಿ ಸರ್, ಬಹಳ ಹಳೆದು ಆದ್ರ ಬರಲ್ರಿ ಅದ. ಅದ್ರಾಗ ಸ್ವಲ್ಪ ಒಂದ್ ಎರಡ್ ಮೂರ್ ವರ್ಷದ ಇದ್ರ ಬರ್ತೈತ್ರಿ. ಅದು ಬಲ್ತದ್ರಿ ಬುಟ್ಟಿಗ್ ಬರ್ತೈತ್ರಿ. ಈ ಎಳೆ ಬಿದ್ರು ಇದು ಮರ ಬುಟ್ಟಿಗ್ ಬರ್ತ. ಈ ಬಲ್ತಿದ ಗಳ ಏನೈತ್ ನೋಡ್ರಿ, ಹಾರ್ಡ್ ಬರ್ತೈತ್ರಿ ಒಂದ್ ಸ್ವಲ್ಪ, ನಾಲ್ಕು ಮೂರು ನಾಲ್ಕು ವರ್ಷದ್ರಿ. ಅದು ಬುಟ್ಟಿಗೆ ವಾಪರಿಸ್ತಾರ್ರಿ, ಬುಟ್ಟಿ ಏಡಿ ಕುಣಿಯುಕ್ಕ. ಮತ್ತ ಅದ್ರಕ್ಕ ಮಿದು ಬಂದ್ರ ಅದು ಮರಕ್ಕ ಹೆಚ್ಚಿಗೆ ಕೆರ್ಸಿ ಅದಕ್ಕೂ ಬರ್ತೈತ್ರಿ. ಅದು ಮಿದು ಬಂತಂದ್ರ ಅದನ್ನ ವಾಪರಿಸ್ತೈರಿ. ಅದು ಬರ್ತೈತ್ರಿ, ಶಡು ಇದ್ದದ್ದು ಬುಟ್ಟಿ ಮಾಡ್ತೈರಿ. ಮಿದು ಬಂದವು ಈ ಹೋದ ವರ್ಷದ ಅಗದಿ ಎಳೆಗಳ ಬರೋದಿಲ್ರಿ. ಈ ವರ್ಷದ ಕಳೆದ ಹೊಂಟಗಳ ಒಂದ್ ವರ್ಷದ ನಂತರ ಬರ್ತೈತ್ರಿ. ಅದು ಒಂದ್ ಆರ್ ತಿಂಗಳ ನಂತರ. ಈ ಬಾಂಬು ಕೊಂಡ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗುತ್ತಾ ಇದು ಎಷ್ಟು ದಿನದ್ದು ಏನು ಅಂತ ಗೊತ್ತಾಗ್ತದೆ? ಇನ್ನೂ ಹಸಿರು ಇರಬೇಕು ಅಥವಾ ಒಣಗಿದ್ರು ನಡೆಯುತ್ತೆ? ಅದು ಹಸಿರು ಇರ್ಬೇಕ್ರಿ, ಒಣಗಿದ್ರೆ ಒಂದಿಟ್ಟು ತೊಂದರೆ ಆಗ್ತದ್ರಿ. ಅದು ಈ ಬಿದ್ರಾದ ಶಾಮಿ ಬಿದ್ರೆ ಏನು ತೊಂದರೆ ಇಲ್ರಿ. ಆ ಡವಿಗಿ ಮಾತ್ರ ಒಣಗಿದ್ರೆ ಒಂದಿಷ್ಟು ತ್ರಾಸ ಆಗ್ತದೆ ಕೆಲಸ. ಮತ್ತೆ ತೊಗೊಂತೀರಿ ಒಣಗಿದ್ದು ಅಂದ್ರೆ ನೀರಿಗೆ ಹಾಕಿ ಮಾಡ್ತೇವ್ರಿ. ನೀರಿಗೆ ಹಾಕಿ ಮಾಡಿದ್ರೆ ಈ ಹಸಿ ಬಿದ್ರೆ ಮಾಡ್ದಂಗೆ ಆಗ್ತದ್ರಿ. ಹೇಳಿ ಅದ್ರ ನೀರಿಗೆ ಹೆಂಗೆ ಹಾಕೋದು, ಎಷ್ಟು ದಿನ ಹಾಕೋದು? ಏನಿಲ್ರಿ, ಸಂಜೆ ಮುಂದೆ ಹೊಡಿಯೋದು, ಬೆಳಗ್ಗೆ ತಕ್ಕ ಬಂದು ಹಾಕಿಬಿಟ್ಟು ಎಲ್ಲ ಅದು ಇಂಕೆ ಬಿಡ್ತೈತ್ರಿ. ಮಿದು ಬರ್ತೈತ್ರಿ. ಮಿದು ಬಂದ ನಂತರ ಮತ್ತೆ ದೆಬ್ಬಿ ತೆಗಿಯೋದ್ರಿ. ಏನ್ ತೆಗಿಯೋದು ಅಂತಾರೆ ಅದಕ್ಕೆ? ದೆಬ್ಬಿ ಸೆಲ್ಕಿ ತೆಗಿಯೋದ್ರಿ. ನಮ್ಗೆ ಯಾವ ಟೈಪ್ ಬೇಕ್ರಿ, ಬುಟ್ಟಿಗೆ ಒಂದ್ ಟೈಪು, ಮರಕ್ಕೆ ಒಂದ್ ಟೈಪು, ತೊಟ್ಲಕ್ಕೆ ಒಂದ್ ಟೈಪು, ಎಲ್ಲದಕ್ಕೂ ಒಂದೊಂದು ಟೈಪ್ ತೆಗಿತೇವ್ರಿ. ಎಲ್ಲ ಒಂದೇ ಸಮ ತೆಗಿಯಕ್ ಬರೋದಿಲ್ರಿ. ಅವು ಎಲ್ಲವೂ ಬೇರೆ ಬೇರೆ ಬೇರೆ ಬೇರೆನ. ಈಗ ಬುಟ್ಟಿಗೆ ಒಂದ್ ಟೈಪ್ ತೆಗಿಬೇಕಾದ್ರಿ, ಈ ಮರಕ್ಕ ಒಂದ್ ಟೈಪು, ಮತ್ತ ಹಂಚು ಕಟ್ಲಿಕ್ಕೆ ಬೇರೆ ಟೈಪ್ ರೀ, ಈ ಸಣಿಗೆಗೆ ಒಂದ್ ಟೈಪು, ಎಲ್ಲಕ್ಕೂ ಒಂದೊಂದ್ ಟೈಪ್ ತೆಗಿಬೇಕಾಗ್ತದ್ರಿ. ಅಂದ್ರೆ ಏನ್ ಮಾಡ್ಬೇಕು, ಎದಕ್ ಬೇಡಿಕೆ ಇದೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹೌದ್ರಿ, ಅದ್ರ ತಕ್ಕಾಗೆ ಮಾಡ್ಬೇಕಾಗ್ತದ್ರಿ. ಬೇಡಿಕೆ ಯಾವ್ದಕ್ಕೆ ಜಾಸ್ತಿ ಇದೆ? ಈಗ ಮರಕ್ಕ ಬೇಡಿಕೆ ಐತ್ರಿ. ಮರಕ್ಕ ಬೇಡಿಕೆ ಇದ್ರ ಇಲ್ಲಿ ಬೇಡಿಕೆ ಕಡಿಮೆ ಇದೆ. ಅಥ್ಲ ಬಯಲ್ಸೀಮಿ ಕಳಿಸ್ತಾರೆ, ಇಲ್ಲೇ ಮಾಡ್ತಾರೆ. ತುಂಬಿಸೋರಿಗೆ ತುಂಬಿಸೋರು ಇದ್ದಾರೆ ಇಲ್ಲೇ, ಅವರಿಗೆ ಕೊಟ್ಟು ಅತ್ಲ ಕಳಿಸ್ತಾರೆ, ಅವ್ರ ಅತ್ಲ ಕಳಿಸ್ತಾರೆ. ಅಂದ್ರೆ ಮರ ಅಂದ್ರೆ ನಾವು ಹಸನ್ ಮಾಡೋ ಮರ. ಹೌದ್ರಿ, ಕೇರ್ಲಿಕ್ಕೆ ಅದಕ್ಕೆ ಅದಕ್ಕೆ ಸೈಜ್ ಒಂದೇ ಇರ್ತಾವ, ಬೇರೆ ಬೇರೆ ಸೈಜ್ ಮಾಡುದು? ಒಂದೇ ಸೈಜ್ ಇರ್ತದೆ, ಒಂದೇ ಸೈಜ್. ಏನಾದ್ರು ದೊಡ್ಡ ಸೈಜ್ ಏನ ಊರ್ ಮನೆಯವ್ರು ಹೇಳಿದ್ರೆ ಒಂದಿಟ್ಟು ದೊಡ್ಡ ಕಿಡೋ ಅಂದ್ರೆ ದೊಡ್ಡ ಕಿಟ್ ಮಾಡಿಕೊಡ್ತಾರೆ. ಒಂದು ಬ್ಯಾಂಬು ತಗೊಂಬಂದ್ರಿ ಅಂದ್ರೆ ಎಷ್ಟು ಮರ ತಯಾರು ಮಾಡಬಹುದು ಅದರಲ್ಲಿ? ಬಾಂಬುದಾಗ ಗಳ ಮರ ಎಷ್ಟಾಗ್ತಾವ ಅಂತ, ಅವು ಬಾಂಬು ಒಂದು ಹತ್ತು ಮರ ಆಗ್ಬೋದ್ರಿ. ಹತ್ತು ಮರ ಆಗ್ಬೋದಲ್ಲ ದೊಡ್ಡ ಬಾಂಬು. ಅದು ಇವಾದ್ರೆ ಅಷ್ಟಾಗೋದ್ರಿ, ಶಮಿ ಬಿದ್ರು ಕಡಿಮೆ ಆಗ್ತಾ. ಅಂದ್ರೆ ಇದು ನಯಸ್ ಬರ್ತದ್ರಿ, ಅದು ಒಂದು ಮನೆ ಉಲ್ಟು ಬರ್ತದ್ರಿ, ಅದು ಸರಿ ದೆಬ್ಬಿ ಮರಕ್ಕೆ ಬರೋದಿಲ್ರಿ. ಅದು ಆ ಡವಿಗೆ ಕೆಲಸ ನಾವು ಮಾಡೋದಿಲ್ರಿ. ಅವನು ಏನು ಕಣಜ ಮಾಡ್ತಿದ್ವಲ್ರಿ, ಭತ್ತ ಕಟ್ಟ ಕಣಜ ಅಂತ, ಅವಾಗ ಮಾತ್ರ ಬಾಂಬು ಉಪಯೋಗಿಸ್ತಿದ್ವಿ, ಅದು ಚಲೋ ಆಗ್ತಿತ್ತು. ಈಗ ಬಾಂಬುನು ಹೋಯ್ತು, ಈ ಚಾಪಿ ಹೇಳೋದು ಬಿಟ್ಬಿಟ್ರಿ. ಭತ್ತ ಕಟ್ಟವು ಬರೀ ಬಿದ್ರು, ಬರೀ ಈಗ ಶೇಮೆ ಬಿದ್ರ ತಂದು ಮಾಡ್ತೇವ್ರಿ. ಎಲ್ಲಿ ಸಿಗುತ್ತೆ ಶೇಮೆ ಬಿದ್ರು? ಶೇಮೆ ಬಿದ್ರು ಇಲ್ಲಿ ಹಳ್ಳಿ ಒಳಗೆ ಹೋದ್ರ, ಶಿರ್ಸಿಂದ ಇಚಾಕ ಒಳಗೆ ಹಳ್ಳಿ ಒಳಗೆ ಹೋದ್ರ ಮಾರಕ್ ತಗೋಬರ್ತಾರೆ. ನೀವು ಮುಂಚೆನೆ ಹೇಗೆ ಇಡಬೇಕು ಅವ್ರಿಗೆ? ಇಲ್ಲ ಇಲ್ಲ, ಹೋಗಿ ಮನಿ ಮನಿ ತಿರ್ಗೋದ್ರಿ, ಗಳಾದವ್ರಿ ಗಳಾದವ್ರಿ ಅಂತ. ಆಚೆ ಬಿದ್ರೆ ಎಲ್ಲಿ ಐತಿ ನೋಡಿ, ಆ ಚಂಡಿ ಕಾಣ್ತಾವ್ರಿ, ಗಳ ಕೊಡ್ತೀರಿ ಅಂತ ಕೇಳಿ ತಗೋಬರೋದ್ರಿ. ಅರಣ್ಯದೊಳಗ ಹೋಗಿ ಅರಣ್ಯಕ್ಕೆ ಹೋಗೋದೇ ಇಲ್ರಿ, ಅರಣ್ಯದಾಗ ಇಲ್ಲೂ ಇಲ್ರಿ ಗಳ. ಇಲ್ಲ ರೀ, ಇದು ಯಾವ ತರ್ಬೇಕ್ರಿ ನಮಗೆ ಅರಣ್ಯದಲ್ಲಿ? ಇಲ್ಲ ಇಲ್ರಿ. ನೀವು ಹೋಗ್ತೀರ, ನೀವು ಹಳ್ಳಿಗೆ ಹೋಗ್ತೀರ ಅಥವಾ ಅವರೊಬ್ರ ಹೋಗ್ತಾರೆ? ಇಲ್ರಿ, ಅವರೊಬ್ರ ಹೋಗ್ತಾರೆ, ನಾವು ಮನ್ಯಾಗ ಮಾಡ್ಕೊಳ್ತೇವೆ. ಗಂಡಾಳ ಹೋಗೋದ್ರಿ. ಈಗ ಹೆಣ್ಮಕ್ಳು ಇಂಥದ್ ಮಾಡುದು, ಗಂಡ್ ಮಕ್ಳು ಇಂಥದ್ ಮಾಡುದು, ಹಂಗೇನ್ರಿ ಇರುತ್ತೆ ಅದ್ರಲ್ಲಿ? ಇಲ್ಲ, ಬುಟ್ಟಿ ಹೆಣೆಯದ್ರೊಳಗೆ ಬುಟ್ಟಿ ಹೆಣೆಯದೊಳಗ ಅವ್ರ ಬುಟ್ಟಿ ಮಾಡೋರ್ ಬುಟ್ಟಿ ಇನ್ನು ಮಾಡ್ತಾರೆ ಹೆಣ್ಮಕ್ಳು. ನಾವು ಮಾತ್ರ ಮರ ಅಷ್ಟ ಮಾಡ್ತೇವೆ, ಬುಟ್ಟಿ ಮಾಡೋರು ಮಾಡ್ತಾರೆ. ಬುಟ್ಟಿ ಮಾಡಕ್ ನಿಮ್ಗೆ ಬರಲ್ಲ? ನಮಗೆ ಬರಲ್ರಿ, ನಾವು ಇದು ಹೆಚ್ಚಿಗೆ ಕೆರ್ಸಿ ಮರ ಅಷ್ಟ ಮಾಡ್ತೇವೆ. ಬುಟ್ಟಿ ಮಾಡಕ್ ಶಕ್ತಿ ಬಹಳ ಬೇಕನ? ಇಲ್ರಿ, ಅದು ಮುಂಚೆ ಕಲ್ತಾರ ಮಾಡ್ಬೋದ್ರಿ, ಈಗ ಅವಾಗ ಕಲ್ತಿಲ್ಲರಿ ಅದ್ ಬರಲ್ರಿ. ಮಾಡಕ್ ನೋಡ್ ಕಲಿಯಕ್ ಆಗಲ್ಲ ಇದನ್ನ? ಆಕತ್ರಿ ನೋಡ್ ಕಲಿಯಕ, ಇದು ಮಾಡದ ಇದಾಕತ್ರಿ. ಇವ್ ಮಾಡಕ್ ಅವ್ರು ಮಾಡೋದ್ ನೋಡಕ್ ಟೈಮ್ ಸಿಕ್ಕಿಲ್ಲನ? ಇಲ್ರಿ, ಮನ್ಯಾಗ ಮಾಡ್ತಾರಲ್ರಿ, ನನ್ನ ಕೆಲ್ಸ ನಾನು ಇದು ಅಷ್ಟ ಮಾಡ್ತಾರ. ಅಷ್ಟು ವರ್ಷದಿಂದ ಮರ ಮಾಡ್ಕೊಂತ ಬಂದಿರಿ, ಬೇರೆ ಬೇರೆ ಬುಟ್ಟಿ ನೀವು ಮಾಡ್ಕೊಂತ ಬಂದಿರಲ್ಲ, ಅಂದ್ರೆ ಕೈ ಕುಂತು ಅಂತೇಳಂದ್ರೆ ಆ ಕೆಲಸ ಇನ್ನೂ ಸೂಕ್ಷ್ಮ ಹಾಕೋಂತ ಹೋಗುತ್ತೆ, ಚಂದ ಹೊರಕೊಂತ ಹೋಗುತ್ತೆ. ಹಂಗಾಗಿದೆಯಾ? ಹಂಗಾಕತ್ರಿ, ಮೊದ್ಲೇ ಸಾಕವ್ರಿ. ಹೌದಲ್ಲ, ಮರದಲ್ಲಿ ಏನ್ ಚೇಂಜ್ ಆಗಿಲ್ಲ, ಮುಂಚಿನಂಗ ಇದೆ. ಮುಂಚಿನಂಗನ ಏನು ಅವಾಗ ಭಾರ ಇದ್ದು ಈಗೇನು ಭಾರ ಕಡಿಮೆ ಹಂಗೇನಿಲ್ಲ ಅವಾಗಿನ ಅವ್ರಿಗೆ ಆದ್ರು ಇಲ್ಲ. ಬಿದಿರು ಒಂದು ಬಿದಿರಿನಿಂದ ತಂದು ಹತ್ತು ಮರ ಮಾಡ್ತಿರಲ್ಲ, ಬಿದಿರು ಹೆಂಗ್ ತರ್ತೀರಿ? ಬಿದಿರ ಹಿಂಗ 50-40 ಹಿಂಗ್ ತರ್ತೀವಿ. ಈಗ ದುಬಾರಿ ಆಗ್ಯಾವ್ರಿ, 100 ರೂಪಾಯಿ ಒಂದಾಗ್ಯಾವ್ರಿ. ಹೌದಾ? 100-150 ಹಿಂಗ ಆಗ್ಯಾವ್ರಿ. ಒಂದ್ ಮರ ಮಾರೋದು ಹೆಂಗ ನೀವು? ಒಂದ್ ಮರಕ್ಕೆ ಎಷ್ಟು? ಒಂದ್ ಮರಕ್ಕೆ 60-70 ಮಾಡ್ತೀವಿ. 90 ರೂಪಾಯಿ ಮರ ತಗೋತಾರ ಈಗ, ತಗೊಳ್ಳೋರು 90 ರೂಪಾಯಿ ಜೋಡಿ ಒಂದಕ್ಕೆ ಅಲ್ರಿ ಜೋಡಿ. ಇನ್ನ 100 ರೂಪಾಯಿ ಆಗ್ಬೋದ್ರಿ ಈಗ ಮನಿ ಬಾಗಲ್ದಾಗ. ಈ ಊರ್ ಮನಿ ಗಿರಾಕಿ ಬಂದ್ರೆ ಒಂದ್ 10 ರೂಪಾಯಿ ಜಾಸ್ತಿ ಸಿಗ್ತಾವ ನೋಡ್ರಿ. 60 ರೂಪಾಯಿ, 120, 130 ರೂಪಾಯಿ, ಇಷ್ಟ ಸಿಗ್ಬೋದು 110 ಜೋಡಿ. ಅದು ಊರ್ ಮನಿ ಗಿರಾಕಿ ತುಂಬಸೋರಿಗಾದ್ರೆ 90 ರೂಪಾಯಿ ರೀ ಈಗ ತುಂಬಿಸ್ತಾರ್ರಿ. ತುಂಬಸೋರು ಅಂದ್ರೆ ಯಾರು ಅಂದ್ರೆ ಈ ನಮ್ ಕಡೆಯಿಂದ ತಗೊಂಡೋಗಿ ಅವ್ರು ಮಾರಾಟ ಮಾಡ್ತಾರ್ರಿ, ಅವ್ರಿಗೆ ಕೊಡ್ತಾರ್ರಿ. ಅವ್ರು ಹೇಳ್ತಾರ ಇಷ್ಟು ಬೇಕು ನಮ್ಗೆ, ಎಷ್ಟಾದ್ರೂ ತಗೊಂಡು ಹೋಗ್ತಾರ್ರಿ ಅವ್ರು. ನಮ್ಗೆ ಎಷ್ಟು ಬೇಕು ಮಾಡಿಡ್ರಿ ಅಂತಾರೆ, ಮಾಡಿಡೋದು 10, 20, 100 ಹಿಂಗೆಲ್ಲ ಹೇಳ್ತಾರೆ. ನಮ್ಮ ಕೈಲಿ ಎಷ್ಟು ಆಗ್ತೈತೆ ಅಷ್ಟು ನಾವು ಹೇಳ್ತೇವೆ, ಇಷ್ಟು ಕೊಡ್ತೇವೆ ಇಂಥ ದಿವಸ ಬಾರಪ್ಪ ಅಂತ ಹೇಳಿ ಅವ್ರು ಅಡ್ವಾನ್ಸ್ ಕೊಟ್ಟು ಹೇಳಿ ಹೋಗ್ತಾರೆ. ಅಂಥ ದಿವಸ ಬಂದು ತೊಗೊಂಡು ಹೋಗ್ತಾರೆ. ಅವೇನು ಇಟ್ಟರೇನು ಕೇಳಲ್ಲ ಮನೆಯಲ್ಲಿ? ಕೇಳೋದಿಲ್ರಿ. ಏನು ಥಂಡಿಗೆ ನೋಡ್ರಿ ಬೂಸ್ಟ್ ಬರ್ತೈತಿ. ಬೂಸ್ಟ್ ಬರ್ಬೇಕಾದ್ರೆ ಏನು ಏನು ಮಾಡೋಕ್ಕಾಗೋದಿಲ್ರಿ ಅದಕ್ಕೆ ಥಂಡಿಗೆ ಬರೋದ್ರೆ ಬರೋದೆ ತೊಳೆದ್ರೆ ಹೋಗುತ್ತೆ. ಹಾಂ, ತೊಳೆದ್ರೆ ಹೋಗ್ತೈತ್ರಿ. ಅದ್ರಿಂದ ಡಿಮ್ಮ ಆಗ್ತಾವ್ರಿ, ಏನಾಗಲ್ಲ ಹೋಗ್ತಾವ್ರಿ ಮರ ತಗೊಂಡು ಹೋಗ್ತಾರ. ಎಣ್ಣೆ ಮರ ಅಂತ ಮಾಡ್ತಿದ್ರಲ್ಲಮ್ಮ ಮುಂಚೆ. ಹಾ, ಎಣ್ಣೆ ಮರ ಈಗ ಯಾರು ಮಾಡಲ್ರಿ. ಎಣ್ಣೆ ಮರ ಎಣ್ಣೆ ಸಿಗಲ್ಲಲ್ರಿ, ಹಂಗಾಗಿ ಮಾಡಲ್ರಿ. ಅವಾಗ ಅಗಸಿಯನ್ನ ಸುಟ್ಟು ಅದನ್ನ ಅರದು ಮಾಡ್ತದ್ರಿ, ಮಾಡ್ತಾರೆ ಅವ್ರು. ತುಂಬಸೋರ್ ತಗೊಂಡವ್ರು ಮನೆಯಲ್ಲಿ ಮಾಡ್ಕೊಂತಾರ. ಮರ ಅವರು ತಗೊಂಡು ಹೋಗ್ತಾರಲ್ರಿ ಅರ್ಧ. ನೀವು ಹೇಳಿದಂಗ ಈ ಗೇರೆಣ್ಣೆ ಮರ ಅಂತ ಹೇಳಿ ಮಾಡ್ತಾರ್ರಿ ಅವ್ರು. ನೀವು ಏನೇನ ರಟ್ಟು ಏನೇನ ಹಾಕಿ ಸುಟ್ಟು ಮೆಂತೆ ಅದ ಇದ್ ಮಾಡಿ ಅವ್ರು ಗೇರೆಣ್ಣೆ ಮರ ಮಾಡಿದ್ರೆ ಮಾಡ್ತಾರೆ ಅವ್ರು ತುಂಬಸೋರ್ ತಗೊಂಡೋಗಿ. ಅದಕ್ಕೊಂದ್ ಬೆಲೆ ಜಾಸ್ತಿ ಆಗುತ್ತೆ, ಅದಕ್ಕೊಂದ್ ಒಂದ್ 10 ರೂಪಾಯಿ ಜಾಸ್ತಿ ಸಿಗ್ತದ್ರಿ. ಅಷ್ಟು ಖರ್ಚು ಐತ್ರಿ, ಮತ್ತೆ ಅವ್ರು ಮಾಡಿದ್ರು ಅಷ್ಟು ಖರ್ಚು ಐತ್ರಿ ಅದಕ್ಕೆ. ಇವೆಲ್ಲ ಈಗ ಪ್ಲಾಸ್ಟಿಕ್ ಮರಗಳು ಅವು ಇವು ಬಂದ್ವು. ನಿಮ್ಮ ಮರಕ್ಕೆ ಏನಾದ್ರು ಬಿದಿರಿನಿಂದ ಮಾಡಿದಂತ ಮರಕ್ಕೆ ಏನಾದ್ರು ಬೇಡಿಕೆ ಕಡಿಮೆ ಆಗೋದು ಹಂಗಾಯ್ತಾ? ಇಲ್ಲ, ಬೇಡಿಕೆ ಕಡಿಮೆ ಆಗಿದೆ. ಪ್ಲಾಸ್ಟಿಕ್ ಏನು ಬುಟ್ಟಿ ಮರ ಏನು ಬಂದವು ನೋಡ್ರಿ, ಬಹಳ ಬೇಡಿಕೆ ಕಡಿಮೆ ಆಗಿದ್ರಿ ಈಗ. ಅದರಿಂದ ನಮಗೆ ಹೊರತಾ ಕುಂತಿದ್ರಿ, ಈಗ ಬಹಳ ತೊಂದರೆ ರೀ. ಕೆಲವು ಮಂದಿಗೆ ದಂಧೆನೂ ಬಿಟ್ಟು ಬಿಟ್ಟಾರ್ರಿ ಇದನ್ನ ಸುಳ ಹೋಗಲ್ಲ ಹೇಳಿ ದಂಧೆ ಕೆಲವು ಮಂದಿ ಬಿಟ್ಟು ಎಲ್ಲ ಕೂಲಿ ಕೆಲಸಕೊಂಡಾರ ನಮ್ಮ ಜನನೇ. ಏನು ನಮಗೆ ಹೋಗಕ್ಕಾಗೋದಿಲ್ರಿ, ಇಲ್ಲೇ ಮನ್ಯಾಗ ಕುಂತು ಮಾಡ ಅಂತ ಹೇಳಿ ಮಾಡೋದ್ರಿ. ಈಗ ನೀವು ಅಂತಂದು ಮನೆಯಲ್ಲಿ ಕುಂತು ಹೆಣಿಯೋದು ಹಂಗೆಲ್ಲ ಮಾಡ್ತಿರಲ್ಲ, ನಿಮ್ ಕೂಲಿ ಬೀಳುತ್ತಾ? ಒಂದ್ 800-1,000 ರೂಪಾಯಿ ಹಿಂಗ ಇವಾಗ ಬೀಳೋದಿಲ್ರಿ. ಆ ಲೆಕ್ಕ ಹಾಕಿದ್ರೆ ಅದ್ ಲೆಕ್ಕ ಹಾಕಿದ್ರೆ ಕೂಲಿ ಒಂದೊಂದ್ ದಿವಸ ಇವತ್ತು ಮಾಡಿಟ್ಟ ಮಾಲ 8 ದಿವಸ ಮಟ ಆದ್ರೂ ಹೋಗೋದಿಲ್ರಿ. ಅಲ್ಲ, ನಾಳೆ ಆದ್ರೂ ಹೋಗುತ್ತಾ? ಹೋಗ್ತಿದ್ರಿ. ಹಂಗ 500-1,000 ಗಟ್ಟಲೆ ಇಲ್ರಿ ಒಟ್ಟು. ದುಡಿಯೋದ್ ದುಡಿಯೋದ್ರಿ, ಮಾಡೋದ್ ಮಾಡೋದ. ಒಂದ್ ಸಾರಿ ಹೋಗ್ತೈತಿ ನೋಡ್ರಿ, ಬಂದ್ರಿ ಒಂದ್ ಸಾರಿ ತಗೊಂಡ್ ಹೋಗ್ತಾರ್ರಿ, ಅವಾಗ ನಾವು ದುಡ್ಡು ಕಾಣೋದು. ನೀವು ಒಂದಿಷ್ಟು ಬಿದಿರು ಯಾಕೆ ಬೆಳ್ಕೋಬಾರ್ದು? ಐತ್ರಿ, ಬಾಳ ಇಲ್ರಿ. ಮತ್ತು ಇಟ್ಕೊಂಡ್ರು ನಾವು ಕೊಂಡು ತಗೋಬರ್ತೇವ್ರಿ. ಸಾಲದಲ್ರಿ. ಎಷ್ಟು ಜನ ಮಾಡ್ತೀರಿ ನಿಮ್ಮ ಮನೆಯಲ್ಲಿ? ನಾವೇ 2 ಮಂದಿ ರೀ. ನಮ್ಮ ಸೊಸಿ ಒಂದು ಮಾಡ್ತಿದ್ರೆ ಮನೆ ಕೆಲಸನ ಆಗ್ತದ್ರಿ ಅದು, ಅವ್ರಿಗೆ ಆಗೋದಲ್ರಿ. ಎಷ್ಟೊತ್ತಿಗೆ ಮಾಡ್ತೀರಿ ಅದನ್ನ? ಅದೇ ಬೆಳಿಗ್ಗೆ ಖಾಲಿ ಇದ್ದಾವಾಗ ಎದ್ದು ಊಟದ ಟೈಮ್ ಮಟ ಮಾಡೋದ್ರಿ, ಮತ್ತೆ ಸಂಜೆ 7 ಗಂಟೆ ಮಟ ಅಲ್ಲಿ ಮಾಡ್ತೀರಿ. ಮತ್ತೆ ಅದೆಲ್ಲನೂ ಹದ ಮಾಡೋದು ಅದನ್ನ ಸರಿಯಾಗಿ ಅವು ಇವತ್ತೊಂದ್ ದಿವಸ ತಕ್ಕೊಳ್ಳೋದ್ರಿ, ಇವತ್ತೆಲ್ಲ ದೆಬ್ಬಿ ತಕ್ಕೊಂಡು ಮರುದಿವ್ಸ ಈ ಮಾಲ್ ರೆಡಿ ಮಾಡೋದ್ರಿ. ಅವತ್ತಿಂದ ಅವತ್ತೇ ಬರೋದಿಲ್ರಿ ಅದು. ಹಿಂಗ ಮಳಿ ಆತಲ್ರಿ, ಮಳಿ ಆದ್ರೆ ಅವು ಹಸಿವು ಹೆಣ್ಯಕ್ ಬರೋದಿಲ್ರಿ. ಮತ್ ಬಿಸಿಲಿಗೆ ಹಾಕೋರಿ, ಇಲ್ಲ ಬೆಂಕಿ ಕಟ್ಟಿ ನಾವು ಬೆಕ್ಸಲು ಅಂತ ಮಾಡ್ತೇವ್ರಿ. ಬುಡಕ್ ಬೆಂಕಿ ಹಾಕಿ ಮ್ಯಾಲ ಜಳ ಹೊಡಿತೇವ್ರಿ, ಅದ್ರ ಮ್ಯಾಲ ಹಾಕಿದ್ರೆ ಬುಡಕ್ ಬೆಂಕಿ ಹಾಕ್ತೇವ್ರಿ. ಒಣಸೇ ಮಾಡ್ಬೇಕ್ರಿ, ಹಸಿವು ಮಾಡಿದ್ರೆ ಜಾಳ ಹಾಕ್ತವ್ರಿ, ಕಸು ಆಗೋದಿಲ್ರಿ ಅಂದ್ರೆ ಹೆಣಿಕ್ಕಿಂತ ಮುಂಚೆ ಹಂಗೆಲ್ಲ ಮಾಡ್ತಾರೆ. ಮತ್ತೆ ಮಾಡಿದ್ಮೇಲೆ ಸುಡೋದು ಹಂಗೇನ್ ಮಾಡ್ತಿರ? ಇಲ್ಲ ಇಲ್ಲ ರೀ, ಮಾಡಿದ್ನ ರೆಡಿ ಆದ್ನಂತ ಏನ್ ಮಾಡೋದಿಲ್ರಿ. ಮತ್ತೆ ಮೊದ್ಲೇ ದೆಬ್ಬಿ ಒಣಗಿಸಿ ಹಸಿ ಇತ್ತಂದ್ರ ಒಣಸ್ಬೇಕ್ರಿ, ಒಣಗಿದ್ದ ಇತ್ತಂದ್ರ ಒಣಸೋದು ಬೇಡ್ರಿ. ಒಣಗಿದ್ಗಳ ನಾವ್ ಕೆಲಸ ಮಾಡಿದ್ರಿ. ಈಗ ನೀವು ಈ ಒಂದು 7-8 ಉತ್ಪನ್ನವನ್ನ ತಯಾರು ಮಾಡ್ತೀರಿ ಇದ್ರೊಳಗ, ಬೇರೆ ಬೇರೆ ತೊಟ್ಲಾಗ್ಬಹುದು, ಬುಟ್ಟಿ ಆಗ್ಬೋದು, ಮೀನ ಹಿಡಿಯೋದು ಇಂಥವೆಲ್ಲನೂ ಮಾಡ್ತೀರಿ, ಕೆರೆಸಿ ಮಾಡ್ತೀರಿ. ಮತ್ತೆ ಅನ್ನ ಬಸಿಲಿಕ್ಕೆ ಏನೇನು ಬೇಕು ಸಣ್ಣ ಪುಟ್ಟದ್ದು ಅಂತವು ಕೂಡ ಮಾಡ್ತೀರಿ, ಹೌದಲ್ಲ? ಮತ್ತೆ ಮದ್ವೆಗೆ ಒಂದ್ಸ ಅಮ್ಮನ್ ಮಾಡ್ತೇವ್ರಿ, ಅದು ಬಾಸಿಂಗ್ ಬುಟ್ಟಿ ಅಂತ ಮಾಡ್ತೇವ್ರಿ, ಬಳಗದ ಬುಟ್ಟಿ ಅಂತ ಮಾಡ್ತಾರೆ, ಮೆಟ್ಟೆ ಕಿಚ್ಚಿಬಲ್ಲ ಹೆಚ್ಚಿಗೆ ಗಣಿಗೆ. ಇವ ಮದ್ವೆಗೆ ಕೆಲವು ಮಂದಿಗೆ ಬೇಕೇ ಬೇಕ್ರಿ ಅವಶ್ಯವಾಗಿ. ಅದಕ್ಕೇನು ಅದಕ್ಕೆ ಏನ್ ಬೇಕು ಅವನ್ನೆಲ್ಲಾನು ಐಟಮ್ಸ್ ಮಾಡ್ಲಿಕ್ಕೆ ಮದ್ವೆಗೆ? ಹೌದ್ರಿ, ಈ ನಾಯ್ಕರ ಜನಕ್ಕ ಗೌಡ್ರ ಜನಕ್ಕ ಬೇಕೇ ಬೇಕ್ರಿ. ಕೆಲವೊಂದ್ ಇತರೆ ಜನನು ಹೋಯ್ತಾರ್ರಿ, ನಾಯ್ಕರ ಮಂದಿ ಬಾಳ ವಾಪಸ್ ಜಾಸ್ತಿ ರೀ. ಬಾಸಿಂಗ ಕಟ್ಟಲಿಕ್ಕೆ? ಹೌದ್ರಿ, ಬಾಸಿಂಗ ಅದು ಬಳಗದ ಬುಟ್ಟಿ ಅಂತ ಬಳಗ ಸ್ವಾಮನ ಕೊಡ್ತಾರ ನೋಡ್ರಿ, ಅದ್ರ ಕಿಟ್ ಕೊಡ್ತಾರ, ಅದು ವಾಪಸ್ ಬಾಳ್ರಿ, ಬಾಸಿಂಗ ಹಾಕ್ಲಿಕ್ಕೆ ತಗೋತಾರ್ರಿ. ನೀವು ಇದನ್ನ ತಯಾರು ಮಾಡಿದ ಮೇಲೆ ಒಂದ್ ಸ್ವಲ್ಪ ಬಣ್ಣ ಸುಣ್ಣ ಬಣ್ಣ ಹಚ್ತಾರ್ರಿ, ಬಣ್ಣ ಹಾಕಿ. ಹೌದ್ರಿ, ಈ ಬಾಸಿಂಗ್ ಬುಟ್ಟಿ ಬಳಗದ ಬುಟ್ಟಿ ಅಂತ ಇರಲ್ರಿ, ಮೆಟ್ಟೆ ಕಿಚ್ಚಿಬಲ್ಲ ಬಣ್ಣ ಹಾಕಿ ಎಣಿತೇವ್ರಿ. ನಿಮ್ಗೆ ಆರ್ಡರ್ ಕೊಟ್ಟರೆ ಅಷ್ಟೇ ಮಾಡ್ತೀರ? ಆರ್ಡರ್ ಕೊಟ್ಟರೆ ಅಷ್ಟೇ ಮಾಡೋದ್ರಿ. ಅವ್ದು ಮಾತ್ರ ಈ ತೊಟ್ಲ ಮದುವೆ ಸಾಮಾನ ಇವೇನಿದಾವ್ರಿ, ಮತ್ತೆ ಈ ದೇವರು ಪಡ್ಲಿಗಿ ಜಗ ಇವೆಲ್ಲ ಇರ್ತಾವಲ್ರಿ, ಅವೆಲ್ಲ ಆರ್ಡರ್ ಕೊಟ್ಟರೆ ಮಾಡೋದ್ರಿ. ಮತ್ತೆ ದೇವ್ರ ಕೆಲಸನೂ ಮಾಡ್ತೇವ್ರಿ, ಪಡ್ಲಿಗಿ ಅಂತಾರಲ್ರಿ ಅವು ಜಗ ಅವೆಲ್ಲ ಮಾಡ್ತೇವ್ರಿ, ಅವನು ಹೇಳ್ತಾರ ಅವನು ಮಾಡ್ತಾರೆ ದೇವ್ರಿಗೆ ಪಡ್ಲಿಗೆ ತುಂಬಲಿಕ್ಕೆ. ಹೌದ್ರಿ, ಪಡ್ಲಿಗೆ ತುಂಬಲಿಕ್ಕೆ ಅವನು ಮಾಡಿ ಕೊಡ್ತಾರ, ಅವ್ ಹೇಳಿದ್ರೆ ಮಾತ್ರ ಮಾಡೋದ್ರಿ, ಮಾಡಿ ಇಡೋದಿಲ್ರಿ. ಅವ್ನು ಬೇಡಿಕೆ ಕಡಿಮೆ ಇರ್ತ, ಬೇಡಿಕೆ ಕಡಿಮೆ ರೀ, ಬಹಳ ಕಡಿಮೆ. ಈ ಉಗಾದಿ ಮುಂದೆ ಹಿಂಗ ಶಿವರಾತ್ರಿ ಮುಂದೆ ಹಿಂಗ ಅಕಸ್ಮಾತ್ ಆಗಿ ಬರ್ತಾರ. ಮಾರೋದು ಇಲ್ಲಿಗೆ ಬಂದ್ ತಗೊಂಡೋಗ್ತಾರ ಅಥವಾ ಬೇರೆ ಕಡೆ ಹೋಯ್ತೀರ? ಇಲ್ಲ, ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ, ಬಂದ್ ಹೇಳಿ ಹೋಗ್ತಾರ, ನಾವ್ ಮಾಡಿರ್ತಾರ. ಇಲ್ಲಿ ನಿಮ್ ಊರಲ್ಲಿ ಎಷ್ಟು ಜನ ಇದಾರೆ ಮಳಿಗೆಯಲ್ಲಿ? ಸುಮಾರು 70-75 ಮನಿ ಇದಾವ್ರಿ, ಬಹಳ ಐತ್ರಿ ಮನಿ. ಅಷ್ಟು ಜನನು ಮಾಡ್ತಾ ಇರ್ತಾರ? ಇಷ್ಟರು ಮಾಡೋದಿಲ್ರಿ, ಇಲ್ಲಿ ಮ್ಯಾಲ ಪಲಾಟ್ನೆ ಒಂದ್ ಸ್ವಲ್ಪ ಮಂದಿ ಮಾಡ್ತಾರ್ರಿ, ಇಲ್ಲಿ ಮಳಿಗೆಯಲ್ಲಿ ಅಪರ್ಟಿನಿಟಿ ಅಂಗಡಿ ಹತ್ರ ಒಂದ್ ಸ್ವಲ್ಪ ಮಂದಿ ಮಾಡ್ತಾರ್ರಿ, ಆ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಒಂದ್ ಸ್ವಲ್ಪ ಮಂದಿ ಅದಾರು, ಅಲ್ಲಿ ಕೆಳಗೊಬ್ಬ ಒಂದ್ ಸ್ವಲ್ಪ ಮಂದಿ ಐತ್ರಿ, ಎಲ್ಲರೂ ಮಾಡೋದಿಲ್ರಿ. ಅವ್ರು ಮಾಡೋದಕ್ಕೂ ನೀವು ಮಾಡೋದಕ್ಕೆ ವ್ಯತ್ಯಾಸ ಇರುತ್ತ? ಇಲ್ಲ ಇಲ್ಲ, ಅವ್ರದ್ದು ನಮ್ದು ಸರಿನ ಸೇಮ್ ಸೇಮ್. ಮತ್ತೆ ಇನ್ನು ಬೇರೆ ಬೇರೆ ಕಡೆ ನೋಡ್ಕೊಂಡು ಹಿಂಗೂ ಮಾಡೋಣ, ಮನೆಯಲ್ಲಿ ಸೌಂದರ್ಯವಾಗಿ ಮ್ಯಾಲ್ ತೂಗು ಹಾಕ್ಲಿಕ್ಕೆ ಆಗ್ಬೋದು ಅಥವಾ ಒಂದು ಮೂಲೆಯಲ್ಲಿ ಇಡ್ಲಿಕ್ಕೆ ಆಗ್ಬೋದು, ಹಂಗೇನೇನೋ ಮಾಡ್ತಿರ್ತಾರೆ, ಮಾಡಿದಾರೆ ಹಂಗೇನು ಪ್ರಯೋಗ ನೋಡಿ ಮಾಡಬಹುದು? ಇಲ್ಲ, ನಮ್ಮ ಅಣ್ಣನ ಮಗ ಮಾಡ್ತಾನ್ರಿ, ಅವು ಈ ತೂಗ ತೊಟ್ಲ ಮಾಡ್ತಾನ್ರಿ, ಕುರ್ಚಿ ಅವೆಲ್ಲ ಸುಮಾರು ಐಟಮ್ ಮಾಡ್ತಾನ್ರಿ. ಎಲ್ಲೂ ಇದ್ದಾರೆ ಅವರು? ಅವರು ಇಲ್ಲೇ ಇದ್ದಾನ್ರಿ, ಇಲ್ಲೇ ಬಂದು ಇದ್ದಾರೆ. ಬಿದಿರಿಂದ ಮಾಡ್ತಾನೆ, ಬೆತ್ತದಿಂದ ಮಾಡ್ತಾನೆ, ಕುರ್ಚಿ ಗಿರ್ಚಿ ಬಿದಿರಿಂದ ಮಾಡ್ತಾನ್ರಿ. ಕುರ್ಚಿ ಬಿದಿರಿಂದು? ಹೌದ್ರಿ, ಆರಾಮ್ ಕುರ್ಚಿ ಮಾಡ್ತಾರೆ, ಅದರಿಂದ ಹೂಗುಯ್ಯಾಲೆ ಬೆತ್ತದ್ದು ಬೆತ್ತದ್ದೇ ಮಾಡ್ತಾರ. ಈಗೀಗ ಬಿಟ್ಟಾನ್ರಿ ಬೆತ್ತ ತುಟ್ಟಿಯಾಗಿದ್ದಕ್ಕೆ. ಮತ್ತೆ ಈ ಊಟ ಕುಂದಿರ್ತಾರಲ್ರಿ ಡೈನಿಂಗ್ ಟೇಬಲ್, ಅದನ್ನು ಮಾಡ್ತಾನ್ರಿ, ಅವೆಲ್ಲ ಟ್ರೈನಿಂಗ್ ತಗೊಂಡಾರ. ನೀವು ಕೂಲಿಗೆ ಹೋಗಲ್ಲ? ಏನಮ್ಮ ಒಟ್ಟು ಬೇರೆ ಕಡೆ ಹೋಗಲ್ಲ, ಮನೆಯಲ್ಲಿ ಕೆಲಸ? ಮನೆಯಲ್ಲೇ ಕೆಲಸ ಮಾಡ್ತೇವ್ರಿ, ಕೂಲಿ ಪಲ್ಲಿ ಹೋಗಲ್ರಿ. ಮನೆ ಹೊಲ ಐತ್ರಿ, ಹೊಲದ ಏನಾರ ಹೋಗಲ್ರಿ, ಮನೆದ ಹೊಲದಾಗ ಭತ್ತ ಗಿತ್ತ ಹಾಕ್ತಾರಲ್ರಿ. ನೀವು ವರ್ಷದ ಎಲ್ಲಾ ಕಾಲದಲ್ಲಿನು ಕೂಡ ಈ ಕೆಲಸ ಇರುತ್ತ? ಇರ್ತೈತ್ರಿ, ಇದು ಬ್ಯಾಸಗಿ ಮಳೆಗಾಲ ಚಳಿಗಾಲ ಅಂತ ಏನಿಲ್ಲ. ಏನಿಲ್ರಿ, ಮಾಡ್ತಾನೆ ಇರ್ತೇವ್ರಿ ಕೆಲಸ, ಗಳ ಇದ್ರ ಕೆಲಸ ಮಾಡ್ತಾನೆ ಇರ್ತೇವೆ. ಗಳ ನೀವು ತಂದ್ರೆ ಇದ್ದೇ ಇರ್ತಾವ? ಮತ್ತೆ ತಂದ್ರೆ ಮತ್ತೆ ಇದ್ದೇ ಇರ್ತಾವ್ರಿ, ಮಾಡ್ತಾನೆ ಇರ್ತೇವ್ರಿ, ಮಾಡ್ತಾ ಇರ್ತೀರಿ. ಬೇಡಿಕೆ ಇರ್ತಾವ ವರ್ಷದ ಎಲ್ಲಾ ಕಾಲದಲ್ಲಿ? ಇಲ್ರಿ, ಒಟ್ಟು ಖಾಲಿ ಕುಂದ್ರಲಾರ ಮಾಡಿ ಇರ್ತೇವ್ರಿ. ಬೇಡಿಕೆ ಯಾವಾಗ ಜಾಸ್ತಿ? ಈ ಬೇಸಿಗೆ ದಿನಕ್ಕರಿ, ಮದ್ವೆ ಸೀಸನ್ಗೆ ಜಾಸ್ತಿ ಇರ್ತೈತ್ರಿ. ಮತ್ತೆ ಅವ್ರು ಬಂದು ನಿಮ್ಮಲ್ಲಿ ಕೆಲವೊಂದು ಕ್ಷಣ ತಗೊಂಡು ಹೋಗಿ ಮಾರ್ತಾರಲ್ಲ, ಅಂತವ್ರು ಎಲ್ಲಾ ಕಾಲದಲ್ಲಿ ಬರ್ತಾರೆ ಅಥವಾ ಬೇಸಿಗೆ ಮಾತ್ರ ಬರ್ತಾರೆ? ಅವ್ರು ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಅದಾರ್ರಿ, ಹೋಯ್ತಾರೆ ತುಂಬಿಸ್ಕಿನ್ನ ನಾವು ಮಾಡಿಟ್ರಿ. ರೇಟ್ ಚೌಕಾಸಿ ಮಾಡ್ತಾರ ಅವ್ರು? ಇಲ್ರಿ, ಒಂದ ರೇಟ ಮಾಡಿಬಿಡ್ತಾರ್ರಿ ಎಲ್ಲ ಕಡೆ, ಅದ ರೇಟ್ನಾಗ ಕೊಡ್ತಾರ. ಇಲ್ಲಿ ನೀವು ಯಾರ್ಯಾರು ಇಲ್ಲಿ ಬೂಟಿ ಹೆಣ್ಣು ಅದು ಇದು ಮಾಡ್ತಿರಲ್ಲ, ಎಲ್ಲರೂ ಸೇರಿ ರೇಟ್ ಫಿಕ್ಸ್ ಮಾಡೋದು ಅಥವಾ ಹೇಗೆ? ಇಲ್ರಿ, ಅವ್ರ ರೇಟ್ ಹೇಳಿದ್ದಾರೆ, ಇಲ್ಲಿ ಎಲ್ಲಾರು ಫಿಕ್ಸ್ ಮಾಡಲ್ರಿ, ರೇಟ್ ಫಿಕ್ಸ್ ಮಾಡಲ್ಲ. ಫಿಕ್ಸ್ ಮಾಡಲ್ರಿ. ನೀವು ಇಲ್ಲಿ ಮಾಡ್ತಿರಂತ ಜನಕ್ಕೆ ಹೆಂಗ್ ಗೊತ್ತಾಗುತ್ತ? ಅಲ್ಲಿ ಊರಲ್ಲಿ ಮಾಡ್ತಾರಲ್ರಿ ರೇಟ್, ಹಂಗಾಗಿ ನಮ್ಗ ಅವ್ರ ರೇಟ್ ಅಲ್ಲಿ ಅಷ್ಟು ಮಾಡೇವಿ ಅಂತ ಹೇಳ್ತಾರ್ರಿ, ಅಷ್ಟ ರೇಟಿಗೆ ಕೊಡ್ತಾರ್ರಿ. ಮತ್ತೆ ಇದೊಂಥರ ಏನಂದ್ರ ಬಿದಿರು ಅಥವಾ ಸೀಳುವಾಗ ಅದನ್ನ ಮಡಚುವಾಗ ಹದಗೊಳಿಸುವಾಗ ಕೈಗೆ ಗಾಯ ಆಗೋದು ಹಂಗೇನ್ ಹಾಕವ? ಹಾಕವ್ರಿ ಸರ, ಕೊಯ್ತಾವ್ರಿ, ಶಿಬಿರ ನಡ್ತಾವ್ರಿ, ಅದ್ರ ತಕ್ಕನ್ನೋದು ಮಾಡೋದು, ಶಿಬಿರ ಪಬ್ರು ನಡ್ತಾವ್ರಿ, ಬಟ್ಟಿಗೆ ನಡ್ತಾವ ಕಟ್ಟಿನ ಹೊಡಿತೈತ್ರಿ, ಆದ್ರೂ ಮಾಡ್ತೇವ್ರಿ. ಹಂಗೇನ್ರ ಆಗಿತ್ತ ನಿಮ್ಗೆ? ಆಗಿತ್ರಿ, ಕತ್ತಿ ಹೊಡೆದ್ರ ಹಗುರ್ ಹೊಡಿಯೋದಿಲ್ರಿ, ಹೊಡೆದ್ರೆ ಇವೇ ಎರಡು ಬಟ್ಟೆ ಹೊಡಿತಾವ್ರಿ. ಸರಿ ಏನರ ಆಗಿ ಒಂದಿಟ್ಟು ಹೆಚ್ಚು ಕಡಿಮೆ ಹೊಡಿತಾವ್ರಿ, ಇದು ಬೊಟ್ಟು ಸೀಳೆ ಹೋಗ್ತಾವ್ರಿ. ಒಂದ್ಸರಿ ಆಗಿತ್ರಿ ನನಗೆ, ಮತ್ತೆ ಈ ಬಟ್ಟೆಗೆ ಎರಡು ಬಟ್ಟೆ ಹೊರತು ಬೀಳೋದ ಜಾಸ್ತಿ ರೀ. ಯಾವಾಗ ಆಗಿತ್ತು, ಯಾಕಾಗಿತ್ತು? ಈ ಗಣ್ಣು ಬರ್ತೈತಿ ನೋಡ್ರಿ, ಆ ಗಣ್ಣು ಬಂದಾವಾಗ ಒಂದೊಂದು ಗಣ್ಣು ಬಿಗಿ ಇರ್ತಾವ್ರಿ, ಗಂಟು ಇರ್ತಾವ್ರಿ, ಅದು ಹೊಡಿಯೋ ಮುಂದೆ ತಪ್ಪಿ ಅದು ಹಾರಿ ಬಂದು ಇದು ಕುಂದಿರ್ತೈತಿ, ದೆಬ್ಬಿ ಕಟ್ಟಾಗಿ ಬಂದು ಕುಂದಿರ್ತೈತಿ. ನನಗೆ ಎರಡು ಮೂರು ಸಾರಿ ಬಿದ್ದೈತ್ರಿ ಇದು, ಈ ಗಣ್ಣಿಗೆ ಹೊಡೆದೈತ್ರಿ ಇದು, ಇನ್ನೂ ಗುರ್ತೈತಿ, ಇದು ಇನ್ನೂ ನುಯ್ತಾವ್ರಿ, ಇದು ಶೀಳು ಹೋಗಿತ್ತು, ಮುಳುಗಾಯಿ ಹಚ್ಚಿದಂಗಾಗಿತ್ತು, ಬೀಳ್ತಾವ್ರಿ. ಎಷ್ಟೋ ಹುಷಾರಿಂದ ಮಾಡ್ರಿ ಈ ಕತ್ತಿ ಬೀಳ್ತಾವ್ರಿ. ಕೈಗೆ ಏನು ಗ್ಲೌಸ್ ಹಾಕೊಳ್ಳೋದು ಅಂದ್ರೆ ಕೈ ಇಲ್ಲ ಸರಿ, ನಮಗೆ ಹಿಡಿದು ಸಿಗೋದಿಲ್ರಿ, ಅದು ಹಿಡ್ತಕ್ಕೆ ಸಿಗೋದಿಲ್ರಿ. ಇಲ್ಲ ಹದ ಮಾಡುವಾಗ ಹಿಡ್ತಕ್ಕೆ ಸಿಗ್ಬೇಕಾ? ಹೌದೌದ್ರಿ. ಹದ ಮಾಡುವಾಗ ನೀವು ಅದನ್ನು ಒಂದು ಹಾಕೊಂಡು ಒಂದು ಎರಡು ಮೂರು ದಿನ ಮಾಡಿದ್ರೆ ನಿಮಗೆ ಹಿಡ್ತಕ್ಕೆ ಸಿಗಕ್ಕೆ ಚಾಲೂ ಆಗುತ್ತೆ? ಇಲ್ಲ ಇಲ್ಲ ರೀ, ಅದು ನಮಗೆ ಇದಾಗೋದಿಲ್ರಿ, ಅದು ಮಾಡಿಲ್ಲ ನಾವು. ಪ್ರಯತ್ನ ಮಾಡಿಲ್ಲ? ಮಾಡಿಲ್ಲ ರೀ. ಪ್ರಯತ್ನ ಮಾಡಬೇಕು, ಅದ್ರಾಗೇನಿದೆ? ಮಾಡಿಲ್ರಿ, ಅದು ನಮಗೆ ಈ ಬಟ್ಟಿನಾಗ ಹಿಡಿದ್ರೆ ನಮಗೆ ಅವು ತಳುವ ದಪ್ಪ ಅನ್ನೋ ನಮಗೆ ಲೆಕ್ಕ ಸಿಗ್ತೈತ್ರಿ. ಈ ಕೆಲಸ ಮಾಡ್ಕೊಂತ ಏನು ಸಾಧನೆ ಮಾಡಿದ್ರಿ? ಮನೆ ಕಟ್ಸೋದು, ಹೊಲ ಹಿಡಿಯೋದು, ಮಕ್ಕಳಿಗೆ ಓದಿಸೋದು, ಬಟ್ಟೆ ಬರೀ ಹಬ್ಬ ಹುಣ್ಣಿಮೆ ಎಲ್ಲ ಇರ್ತಲ್ಲ, ಹೇಗೆ ಮಾಡ್ತೀರಿ ಅದನ್ನೆಲ್ಲ? ಏನಿಲ್ರಿ, ಎಂತ ಸಂಪಾದನೆ ಏನು ಮಾಡಿದ್ದೇಳ್ರಿ, ದುಡಿಯೋದು ನಮ್ಮ ಹೊಟ್ಟೆಗೆ ಮಟ್ಟಿಗೆ ಸರಿ, ಸಂಪಾದನೆ ಅನ್ನೋದು ಏನಿಲ್ರಿ. ಸಂಪಾದನೆ ಯಾಕಿಲ್ಲ? ಎಲ್ಲಿ ಐತ್ರಿ ಸರ್ ಅವ್ರ ಸಂಪಾದನೆ? ಈಗ ಒಂದ್ ನೂರು ರೂಪಾಯಿ ಕೊಟ್ಟು ಬಿದಿರು ತರ್ತೀರಿ, ಅದ್ ಮುಂದೆ ಏಳೆಂಟು ನೂರು ರೂಪಾಯಿ ಮಾರಾಟ ಮಾಡ್ತೀರಿ, ಮತ್ತೆ ಎಲ್ಲ ಒಂದ್ ಸ್ವಲ್ಪ ಉಳಿಯುತ್ತೆ ಬ್ಯಾಂಕ್. ಎಂಟುನೂರು ಆಗೋದಿಲ್ರಿ, ಹೆಂಗಾಗ್ತದ್ರಿ ಏಳೆಂಟುನೂರು? ಮತ್ ನೀವೇ ಹೇಳಿದ್ರಲ್ಲ ಹತ್ತು ಮರ ಮಾಡಬಹುದು ಅಂತ. ಒಂದು ಬಿದಿರಿನಲ್ಲಿ ಅದು ಚಲೋ ದೊಡ್ಡ ಗಳ ಇದ್ರ ಹತ್ತಾಗ್ತಾವ್ರಿ, ಅದು ಸಣ್ಣ ಗಳ ಬಂತಂದ್ರ ಮೂರು ನಾಲ್ಕು ಆಗ್ತಾವ್ರಿ. ಇರ್ಲಿ, ಹಂಗಿದ್ದಾಗ ಒಂದ್ ನೂರು ರೂಪಾಯಿ ಕೊಟ್ಟು ಇಲ್ಲಿ ಏಳೆಂಟು ನೂರು ರೂಪಾಯಿ ಮಾರಾಟ ಮಾಡಿದ್ರೆ ಅಷ್ಟು ಉಳಿತು ನಿಮ್ಗೆ? ಎಂಟುನೂರು ಆಗೋದಿಲ್ರಿ ಸರ. ಈಗ ಹತ್ತ ಮರ ಹಿಡೀರಿ, ಹತ್ತ ಮರ ಹಿಡಿದ್ರೆ ಇವತ್ತೊಂದ್ ದಿವಸ ನಾವು ದೆಬ್ಬಿ ತೆಗಿಯೋದಾತ್ರಿ, ಇವತ್ತು ಗಳಿಗೆ ಹೋಗ್ಬೇಕ್ರಿ, ಒಂದ್ ದಿವಸದ ಕೆಲಸ ಹಾಳಾದ್ರಿ, ಬಂದು ಮನೆಗೆ ಬಂದು ದೆಬ್ಬಿ ತೆಗಿಬೇಕ್ರಿ, ಎಲ್ಲ ಸೆಲ್ಕಿ ತೆಗಿಬೇಕ್ರಿ, ಸೆಲ್ಕಿ ತೆಗೆದಾಗಿಂದ ಅವನ್ನ ಒಣಸ್ಬೇಕು, ಮತ್ತ ಒಣಸಿಯಾಗಿಂದ ಒಣಗಿಂದ ಅವನ್ನ ಹೆಣ್ಯಾಕ ಚಾಲು ಮಾಡ್ಬೇಕ್ರಿ, ಅಲ್ಲಿಂದ ಒಂದೂವರೆ ದಿವಸ ಹೋಗಿಬಿಡ್ತೀರಿ. ಈಗ ಹೆಣ್ಯಾಕತ್ತಿರ ಒಂದ್ ಒಪ್ಪತ್ತಿಗೆ ಒಂದು ಏಳೆಂಟು ಮರ ಅದು ಅಂತ ಅಂದ್ರೆ ಅದ್ ಮತ್ತ ಅದ ಅಷ್ಟ ಮುಗಿಲಿಲ್ರಿ, ಮತ್ತ ಅದಕ್ಕ ದೆಬ್ಬಿ ಮಾಡ್ಬೇಕ್ರಿ, ಒಳಗೊಂದ್ ಹೊರಗೊಂದ್ ಹಾಕಕ, ಮತ್ ಕಟ್ಬೋಳು ಅಂತ ಹೇಳಿ ಕಟ್ಲಿಕ್ಕೆ ಅವು ಬೇರೆ ಮಾಡ್ಕೋಬೇಕ್ರಿ. ಅದ್ ಮರ ಇದ್ರ ತೋರಿ ರಾಮಾಯಣದವ್ರಿ ಅವು. ಒಂದ್ ಮರ ಹೆಣಿಬೇಕಾದ್ರೆ ಸುಮಾರು ಖರ್ಚ ಬರ್ತದೆ, ನಾಲ್ಕೈದು ಮರ ಆದ್ರಿ ತೊಂಬತ್ತು ರೂಪಾಯಿ ಜೋಡಿ ಆದ್ರೆ ಎಷ್ಟ ಆತ್ರಿ? ಐ ಹತ್ತು ಮರ ಅದ ಹೇಳ್ರಿ ದಿವಸಕ್ಕ. ತೊಂಬತ್ತಂದ್ರು ಒಂದು ನಾಲ್ಕೂವರೆ ನೂರು ರೂಪಾಯಿ ಆಗುತ್ತೆ. ನಾಲ್ಕೂವರೆ ಆದ್ರೆ ಗಳಕ್ ಹೋಗಿದ್ದು ಒಂದ್ ದಿವಸ ಹಿಡೀರಿ, ಒಂದ್ ದಿವಸ ದೆಬ್ಬಿ ತೆಗ್ದದ್ದು ಹಿಡೀರಿ, ಏನ್ ದಂಧೆ ಅನ್ನೋದು ಮಾಡೋದ್ ನೋಡ್ರಿ. ಈ ನಮ್ಮ ಮೇದಾರ್ ಜನ ಏನೈತ್ ನೋಡ್ರಿ, ನಂದಷ್ಟ ಅಂತ ಹೇಳ್ತಾ ಇಲ್ರಿ, ಅವ್ರದಾದ್ರು ಅಷ್ಟೇ ರೀ. ಈ ಬಾಕಿದವ್ರು ಮಾಡೋದು ಅದ್ ಲೆಕ್ಕ ಹಾಕಿದ್ರೆ ಏನ್ ದಂಧೆ ಮಾಡೋದು ಅಷ್ಟೇ ರೀ. ಅದ್ ಲೆಕ್ಕ ಹಾಕಿದ್ರೆ ಎಂತದು ಫಾಯ್ದೆ ಇಲ್ರಿ, ಏನ್ ಕೂಲಿ ಹೋಗೋದ ಮನ್ಯಾಗ ಹೆಂಗಸರು ನಾವು ಖಾಲಿ ಕುಂದ್ರ ಮಾಡೋದ್ರಿ ಅಷ್ಟೇ. ಈಗ ಬಿಟ್ಟು ಕೂಲಿಗೆ ಹೋಗ್ತಾ ಇದಾರೆ ಕೆಲವೊಂದು ಜನ. ಹೌದೌದ್ರಿ, ಈ ಪುರಿಯಟ್ ಆಗಲ್ಲ ಅಂತ ಹೇಳಿ ಗಟ್ಟಿದ್ದವ್ರು ಹೋಗ್ತಾರ್ರಿ. ಕೆಲವು ಮಂದಿ ಹೆಣ್ಮಕ್ಳಿಗೆ ಹೊರಗೆ ಕಳಿಸೋದು ಬೇಡ ಅಂತ ಹೇಳಿ ಎರಡ ಮರ ಆಗ್ಲಿ ಮನೆ ಮಾಡ್ರಿ ಅಂತ ಹೇಳಿ ಮನೆ ಮಾಡಕ್ ಹಚ್ತಾರ್ರಿ. ಏನ್ ಒಂದ್ ಸಾರಿ ತಿಂಗಳಿಗೂ ಹದಿನೈದು ದಿವಸಕ್ಕ ಎಂಟು ದಿವಸಕ್ಕ ಒಂದ್ ಹತ್ತ ಇಪ್ಪತ್ತು ಮರ ಆದ್ರ ತಗೊಂಡು ಹೋಗ್ತಾರೆ, ಸಂತೆ ಖರ್ಚು ನಡೆಸ್ತಾರ. ಕಷ್ಟ ಇದೆ, ಕಷ್ಟ ಐತ್ರಿ ಸರ್. ಬಿದ್ರಿನಲ್ಲಿ ಈ ಮ್ಯಾದಾರ್ ಜನಗಳದ್ದು ಏನೈತ್ರಿ, ಬಹಳ ಕಷ್ಟ ಐತ್ರಿ. ನೋಡ್ಲಿಕ್ಕೆ ಜನಕ್ಕೆ ಏನಾಗ್ತೈತ್ರಿ, ಏನ್ ದುಡಿತಾರ ಮರೆಯ, ಏ ಮಾಲ್ ನೋಡಿ ಎಷ್ಟು ಅದಾವ ಅಂತಾರೆ. ಅಷ್ಟದ್ರಕ್ಕಿಂತ ಹೆಚ್ಚಿಗೆ ಅಲ್ಲಿ ಸಾಲ ಆಗಿರ್ತೈತ್ರಿ. ಇವತ್ತು ಎಲ್ಲ ಮುಂದ್ ಗುಡ್ಡಕ್ಕೆ ಹೋಗ್ಬೇಕಾದ್ರಿ ಇವತ್ತೊಂದು ಐದ್ನೂರು ಸಾವಿರ ಮರ ಮಾರಿದೆ ಅಂತೀರಿ, ಅಷ್ಟು ದುಡ್ಡು ಅಲ್ಲಿ ಸಾಲನ ಆಗಿರ್ತೈತ್ರಿ ಅಂಗಡಿಯಾಗ. ಅಂದ್ರೆ ಹೊಟ್ಟಿ ಮಟ್ಟಿ ಕಟ್ಟಿ ಎಲ್ಲಿ ಸಾಲ ಇಲ್ದಂಗ ಒಂದ್ ಅಂಗಡಿಯಾಗ ಸಾಲ ಮಾಡಿಸ್ತಿರ್ಬೇಕು ನೋಡ್ರಿ. ಅದು ಅಲ್ಲಿಂದ ತಂದು ಅವ್ರಿಗೆ ಸಾಲ ಕೊಡೋದು, ಗಳನೀರಿಗೆ ಕೊಡೋದು, ಹಿಂಗಾಗ್ತವ್ರಿ. ಏನೋ ಉಳಿತೈತಿ, ಉಳಿಯಲ್ಲ ಅಂತ ಇಲ್ಲ, ಎಲ್ಲ ಆನಿಕ ಆನಿ ಹೋಗ್ತದೆ ಬಾಲ ಉಳಿತೈತಿ ಅಂದ್ರಲ್ಲ ಹಂಗ ಒಂದ್ ಸ್ವಲ್ಪ ಸ್ವಲ್ಪ ಉಳಿಬಹುದ್ರಿ. ತಿಂಗಳಗಟ್ಟಲೆ ಎರಡು ತಿಂಗಳ ಮುಟ್ಲ ಕೆಲಸ ಮಾಡಿ ಗುಡ್ಡಿ ಮಾಡ್ತೇವ್ರಿ ನಾವು. ಈಗ ಬಿಟ್ಬಿಟ್ಟೇವ್ರಿ ಅದನ್ನ, ಲೆಕ್ಕ ಹಾಕಿದ್ರೆ ಏನು ಬೀಳೋದಿಲ್ರಿ. ಮ್ಯಾಗಾರ್ದು ಬಹಳ ಕಷ್ಟ ಐತ್ರಿ, ನೋಡ್ಲಿಕ್ಕೆ ಭಾರಿ ದುಡಿಮೆ ಅಂತ ಅನಿಸ್ತೈತ್ರಿ. ಈ ಗಳ ತರೋದು ಮಾಡೋದು ನೋಡಿದ್ರಿ ಬಹಳ ತೊಂದರೆ ಐತ್ರಿ. ಈಗ ಗಳನೂ ಸಿಗೋದಿಲ್ರಿ, ಈಗ ಮೊದ್ಲಂಗೆ ಇಲ್ರಿ. ಈಗ ಗಳ ಇಷ್ಟೇ ಗಳಕ್ಕೆ ಈಗ 80 ರೂಪಾಯಿ 100 ರೂಪಾಯಿ ಹೇಳ್ತಾರ್ರಿ. ಈಗ ಆ ದೊಡ್ಡ ಗಳ ಇದ್ರೆ ಕೊಡ್ಬೋದ್ರಿ. ಈಗ ಸಣ್ಣ ಸಣ್ಣ ಗಳಿಗೆ 50, 60, 80, 100 ಹೇಳ್ತಾರ್ರಿ. ಒಂದ್ ಸ್ವಲ್ಪ ಬಿಟ್ಕೊಡಲ್ಲ, ಬಿಟ್ಕೊಡೋದಿಲ್ರಿ. ಅಂದ್ರ ನಾನು ಹೋದೆ 10 ರೂಪಾಯಿ 50 ಹೇಳಿದೆ, ನಾನು 60 ಕೊಡ್ತೀನಿ ಕೊಡು ಅಂತಾನ್ರಿ. ಮತ್ತೊಬ್ಬ ಏನ್ ಹೇಳ್ತಾನ್ರಿ, ನಾನು 70 ಕೊಡ್ತೇನೆ ಕೊಡು ಅಂತ ಹೇಳ್ದೆ. ಹಿಂಗ ಅಂದ್ರೆ ಗಳ ಸಿಕ್ಕರ್ ಸಾಕ್ರಿ ಅವರಿಗೆ. ನಾವು ಹೋದವರಿಗೆ ಗಳ ಸಿಕ್ಕರ್ ಸಾಕ್ರಿ. ಮೊದ್ಲ 10 ರೂಪಾಯಿ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಹಿಂಗ್ ಮಾಡಿ ಏರ್ಸಿ ಮೊದ್ಲ 15-20 ತರ್ತಿದ್ದೀವ್ರಿ ನಾವು ಒಂದ್ ಗಳಿಗೆ. ಈಗ 80-100 ಹೋಗ್ಯಾವ್ರಿ. ಹೊಟ್ಟೆ ಬಟ್ಟೆ ಅಷ್ಟೇ ಆಯ್ತು ಅಂತ ಹೇಳ್ತಾರ. ನಿಜನಾ? ಹೌದ್ರಿ. ಇದೇನು ದುಡ್ಡು ಮಾಡಕ್ ಆಗಲ್ರಿ ಏನ್ ಅಷ್ಟ. ಅವತ್ತಿನ ಮಟ್ಟಿಗೆ ಕಷ್ಟ ರೀ. ಕರ್ಸ್ರಿ ದುಡ್ಡು ಮಾಡಿ ಇಡಾನು ಮಕ್ಕಳಿಗೆ ಹಾಕತಿ ಏನ ಅನ್ನಂಗಲ್ರಿ. ಅದು ಮಕ್ಕಳನ್ನ ಓದ್ಸಿದ್ರಿ? ಓದಿ ಎಲ್ಲ ಮುಗ್ದ ಬಿಟ್ಟಾರ್ರಿ. ಏನ್ ಮಾಡ್ತಾರ ಮಕ್ಕಳೆಲ್ಲ? ಮಕ್ಕಳು ಒಬ್ಬ ಟಿವಿ ರಿಪೇರಿ ಮಾಡ್ತಾನ್ರಿ, ಒಬ್ಬ ಹೊಲ ಕೆಲಸ ಮಾಡ್ತಾನ್ರಿ, ಒಬ್ಬ ವಾಟರ್ ಮ್ಯಾನ್ ಅದಾನ್ರಿ. ನೀರ್ ಅವರು ದುಡಿತಾರ? ಕೈ ತುಂಬ ದುಡಿತಾರ. ಅವ್ರದ್ದು ಖರ್ಚು ವೆಚ್ಚ? ಅವರು ಖರ್ಚು ವೆಚ್ಚ ಅದಾವಲ್ರಿ. ಮತ್ ಮನೆ ನಿಮ್ ಸ್ವಂತ? ಇದು ಸ್ವಂತ. ಹೊಲ ಹಿಡ್ದಿದ್ ಹೆಂಗೆ? ಹಿಡ್ದಿದ್ದು ನಮ್ಮ ಅಜ್ಜ ನಾಸ್ತಿ ಹಿರಿಯರಿಂದ ಬಂದಿದ್ದು. ನೀವೇನ್ ಮಾಡಿಲ್ಲ? ನಾವೇನ್ ಮಾಡಿಲ್ಲ. ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸಬೇಕು ಅಂತ ಹೇಳ್ತಾರ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ನೀವು. ಹೌದ್ರಿ. ಖುಷಿಯಿಂದ ಇದ್ರ ಅಥವಾ ಇದೇನು ಕಷ್ಟ ಸುಖ ಇರುದ ಅಂತೇಳಿ ಅನ್ಸುತ್ತ? ಹೇಗೆ? ಏನಿಲ್ರಿ, ಖುಷಿಯಿಂದ ಅದಾವ್ರಿ ಸರ. ಈಗೆಲ್ಲ ಇನ್ನು ಮುಂದೆ ನಮ್ಮ ಮಕ್ಕಳನ್ನ ಬಿಟ್ಟಿದ್ರಿ. ಆಗ್ಲಿ, ಇಷ್ಟೆಲ್ಲ ಮಾಡ್ಕೊಂತ ಆಕಳ ಸಾಕಿರಿ, ಒಂದಿಷ್ಟು ಕೋಳಿ ಸಾಕಿರಿ, ಒಂದಿಷ್ಟು ಹೊಲ ಮಾಡಿರಿ, ಅದು ನಿಮಗೆ ಉಪಯೋಗ ಆಗಿದೆ. ಮತ್ತು ಕುರಿ ಇದ್ದವ್ರಿ ಸರ್, ಲೋನ್ ತೆಗ್ದಿದ್ರಿ. ಲೋನ್ ತೆಗೆದ್ರ ಸುಮಾರು ಕುರಿ ಸತ್ತೋಗ್ಬಿಡೋರಿ. ಅದ ಕೊರೋನಾ ಬಂದ್ಬಿಡ್ತು ನೋಡ್ರಿ ಫಸ್ಟಿಗೆ. ಆ ವರ್ಷ ಸುಮಾರು ಕುರಿ ಸತ್ತವ್ರಿ. ಯಾಕೆ? ರೋಗ ಬಂದ್ರಿ. ಅವಾಗ ನೋಡಿದ್ರ ಡಾಕ್ಟ್ರು ಬಂದು ಚೆಕಪಿಗೆ ಬರಂಗಿಲ್ರಿ. ಅಲ್ಲ, ಅವನ ಪರಿಸ್ಥಿತಿನ ಹಂಗಿತ್ತರಿ. ಅದ್ರಕ್ಕೆ ಬಹಳ ಲಾಸ್ ಆಗಿಬಿಡ್ತಾರೆ. ನಾನು ಎಷ್ಟು ಕುರಿ ಸತ್ತು ಹಂಗೆ? ಸುಮಾರು ಒಂದು 15 ಕುರಿ ಹೋಗ್ಬಿಡೋರಿ. ಅವಾಗ ಡಾಕ್ಟ್ರು ನೋಡಂಗಿಲ್ಲ, ನಾವು ಹೊರಗೆ ಹೋಗಂಗಿಲ್ಲ, ಮನಿ ಬಿಟ್ಟ ಹೊರಗೆ ಹೋಗಂಗಿಲ್ರಿ. ಔಷಧನು ತರಕ್ ಹಾಕಿರ್ಲಿಲ್ಲ. ಎಲ್ಲಿ ಬಾಗ್ಲನ್ನ ತೆಗಿಯಂಗಿಲ್ರಿ ದವಾಖಾನೆಗಳು. ಔಷಧ ಅಂಗಡಿನು ತೆಗಿತಿರ್ಲಿ ಎಂತ ಇಲ್ರಿ. ಅವು ಔಷಧಿ ಅಂಗಡಿ ಜನರತ್ತ ಇದು ತೆಗಿತಿದ್ರಿ ಮೆಡಿಕಲ್. ಈ ಇದು ದವಾಖಾನೆಗೆ ಹೋದ್ರೆ ಮಾತ್ರ ಸಿಗೋದ್ರಿ. ಪ್ರಾಣಿಗಳು ಬಂದ ಇದ್ದು ಬಿಡ್ರಿ. ಅಲ್ಲ, ಹೊರಗೆ ಹೋಗೋದ್ ಕಷ್ಟ. ಡಾಕ್ಟರ್ ಫೋನ್ ನಂಬರ್ ಇರ್ಲಿಲ್ಲ? ಇರ್ಲಿಲ್ರಿ. ಕಡಿಗೊಂದ ಸಾರಿ ಸಿಗತ್ರಿ, ಸಿಕ್ ಫೋನ್ ಮಾಡಿದ್ರೆ ಅದು ಒಂದ್ ಎರಡ್ ಕುರಿ ಅಂದ್ರೆ ಪೂಟ ಹೊಡೆದಿಡು ಅಂತ ಅಂದ್ರಿ. ಅವ್ ತೋರಿಸಿದ್ರೆ ಡಾಕ್ಟರ್ ಇಲ್ದ ಬರೋದಿಲ್ಲ ಅಂದ್ರಿ. ಡಾಕ್ಟರ್ ನಿಲ್ಸಿ ಹೊಡಿಬೇಕಂತ ಬರ್ಲಿಲ್ರಿ. ಕಡಿ ಸುಮ್ಮನೆ ಕೈ ಬಿಟ್ಟಿರ. ಅದ್ರ ದುಡ್ಡು ಬರ್ಲಿಲ್ಲ? ದುಡ್ಡು ಬರ್ಲಿಲ್ರಿ. ಕಡೆಗೆ ಆ ಕುರಿ ಮಾರಿ ಸಾಲ ತುಂಬಾ ಮಟ ಅಂದ್ರಿ. ಆ ಕುರಿ ಹೋದು ಆ ಸಾಲ ಅಲ್ಲಿ ಕಟ್ಬಾಕಿ ಆಗಿಬಿಡ್ತೀವಿ. ಒಂದ್ 30,000 ರೂಪಾಯಿ ಬ್ಯಾಂಕ್ನ. ಏನ್ ಮಾಡಿದ್ರಿ? ಆ ತುಂಬಿಲ್ರಿ, ಹಂಗ ಬಿದ್ದೈತ್ರಿ. ಅದು ಸಾಲ ತಗೊಂಡು ಕುರಿ ಸಾಕಿದ್ರಿ, ಕುರಿ ಸತ್ತು ಹೋಗ್ಬಿಟ್ಟು. ಎಷ್ಟು ಜೀವಂತ ಇದ್ದು? ಜೀವಂತ ಒಂದೂ ಇಲ್ಲ ಇದ್ದವ್ರಿ. ಅಷ್ಟು ಸತ್ತು ಎಲ್ಲ ಹೋದವ್ರಿ. ನನ್ನ ಕಡೆ ಬದುಕಲ್ಲ ಅಂತ ಹೇಳಿ ಬೇರೆ ಕಡೆ ಒಂದ್ 4-5 ಕುರಿ ಬಿಟ್ರಿ. ಅವು ಸತ್ತು ಹೋಗ್ಬಿಡ್ರಿ. ನನ್ನ ಅಲ್ಲಿ ಹಾಕಕ್ಕೆ ಎಂತ ಮಾಡ್ತೀರಿ? ಅವು ಬದುಕಲ್ಲ. ಅದೇ ನಿಮ್ಮ ಕುರಿನ ಅಷ್ಟೇ ಸರ್? ಏನೇ ಇದೆ ನನ್ನ ಹಣೆ ಬರ್ರಿ. ಮತ್ತೆ ನಾ ಹೋಗಿ ನೋಡಿ ಬಂದ್ರಿ. ಮತ್ತೆ ಬಿಡ್ಲಿಲ್ಲ, ನೋಡಿ ಬಂದೆ. ನಮ್ಮ ಅಷ್ಟ ಹೋದ. ಅದೇನೋ ಇನ್ಫೆಕ್ಷನ್ ಆಗಿದೆ. ಏನೇನ್ರಿ ಅದು? ಈಗ ಕೋಳಿ ಅಂತವೆಲ್ಲ ಹೊಲದಾಗ ಅಕ್ಕಿ ನಿಮಗೆ ಬೇಕಾದಷ್ಟು ಆಗುತ್ತವ ವರ್ಷಕ್ಕೆ ಬೇಕಾದಷ್ಟು? ಹಂಗ ಊಟ ಮಾಡಿದ್ರೆ ಸಾಕಾಗೋದಿಲ್ರಿ. ಈಗ ಅಲ್ಲಿ ಮಾಡಿದ್ರೆ ಬೆಳೆದ ಭತ್ತ ಊಟಕ್ಕೆ ಇಟ್ಕೊಂಡ್ರೆ ಮಾರ್ಲಿಕ್ಕೆ ಸಾಲ ತೀರ್ಸಕ್ಕಾಗೋದಿಲ್ರಿ. ಸಾಲ ತೀರಿಸಿದ್ರೆ ಊಟಕ್ಕಿಲ್ಲ. ಹಿಂಗಾಗ್ತಾರೆ. ಒಟ್ಟು ಅದ್ರಾಕ ಒಂದಿಷ್ಟು ಸುಧಾರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ ಕುರಿಗೆಲ್ಲ? ಮಾಡಿದ್ರಿ. 70,000 ಇದ್ರೆ 30,000 ತುಂಬಿದ್ರಿ. ಮೊದ್ಲೊಬ್ಬ ಏನ್ ಮಾಡಿದ್ರಿ, ಸುಮಾರು ನಾವೊಂದು 3-4 ಅಂತ ತುಂಬಿದ್ದೇನ್ರಿ. 1,000, 2,000 ಗಟ್ಲೆ. ಅವೇನಿಲ್ಲ, ಚೀಟಿ ಪಾವತಿ ಕೊಡ್ರಿ, ಕೊಡ್ಲೇ ಇಲ್ಲ. ಅವ್ನು ಹೊರಗಾಗಿ ಹೋಗ್ಬಿಟ್ಟ. ಅವ್ನು 10 ಪೈಸಾನು ಜಮಾ ಮಾಡ್ಕೊಳ್ಳ. ಈಗೀಗ ಬಂದವ ತುಂಬು ಅಂತ ಹೇಳಿ ನಂದು 60 ವರ್ಷದ ಹಿಡ್ಕೊಂಡು ಕುಂತಾನ್ರಿ. ತೊಂದ್ರೆ ಆಗಿದೆ ಇರುತ್ತೆ. ಹಾ, ಅದ ಹಸುನ್ ಸಾಕಿರಿ ಒಂದು? ಹಾ, ಹಸು ಅದಾವ್ರಿ. ಯಾವ ಆಕಳುಗಳು ಅದಾವ್ರಿ ಅಂತ ಒಂದ್ ಎರಡು ಅದಾವ್ರಿ ಇಟ್ಕೊಂಡೆ. ಹಾಲು ಸಾಕು? ಇಲ್ಲ, ಹಾಲು ಇನ್ನು ಮಣಿಕಿರಿ. ಅವು ಮೊನ್ನೆ ಹೀಟಿಗೆ ಬಂದಿದ್ದವ್ರಿ. ಹಾಲು ಕೊಂಡ ತರುದು? ಹೌದ್ರಿ.

ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. Hello. ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರ್ತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರ್ತೇನಿ. ಹೇಳಬೇಡ ನನ ಕಂಡ ಮಸರ ಮಾರಕ ಹೋಗೇನಿ, ಅಳಬೇಡ ನನ ಕಂದ ಮಸರ ಮಾರಕ ಹೋಗೇನಿ, ಮಸರ ಮಾರಕ ಹೋಗೇನಿ ಅಂಗಿ ಕೂಲ ತರ್ತೇನಿ. ಹೇಳಬೇಡ ನನ ಕಂದ ಮಸರಿ ಮಾರಣಿ ತರ್ತೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿ ಶ್ರೀ ಸೇವಾ